ಈಗ ಮರಿ ಸಾಕಣೆ ಮಾಡ್ಬೇಕಾದ್ರೆ ಹೊಂಡ ತಯಾರು ಮಾಡ್ತೀವಿ ಅಂತೇಳಿ, ಇಲ್ಲೂ ಕೂಡ ಅದೇ ತರ ಹೊಂಡನ ಮೀನ್ ಮರಿ ಬಿಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಎಲ್ಲಾ ಬಸ್ಬಿಟ್ಟು ನೀರು ತೆಗೆದು ಅದಕ್ಕೆ ಮಹು ಆಯಿಲ್ ಕೇಕನ್ನೆಲ್ಲ ಹಾಕಿ ಅರ್ತಕ್ಕಂತ ಅನುಪಯುಕ್ತ ಮೀನುಗಳು ಕಳೆ ಮೀನುಗಳೆಲ್ಲ ತೆಗೆದು ಅದಾದ ನಂತರ ನೀರನ್ನು ಸ್ವಲ್ಪ ಒಂದೇ ಅಥವಾ ಎರಡಡಿ ವರ್ಷ ನೀರು ನಿಲ್ಲಿಸಿ ಗೊಬ್ಬರ ಹಾಕಿ ಅದರಲ್ಲಿ ಸಾಕಷ್ಟು ನೈಸರ್ಗಿಕ ಉತ್ಪತ್ತಿ ಆಗಿದೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಒಂದು ಎಕರೆಗೆ ಎರಡು ಎರಡೂವರೆ ಇಂಚ್ ಮೀನಿದ್ರೆ 4,000 ಮರಿ ಹಾಕಿದ್ರೆ ಅಂದ್ರೆ ಒಂದು ಎಕರೆ ಹೊಂಡ ಇರಬೇಕು. ಒಂದು ಎಕರೆ ಹೊಂಡಕ್ಕಿದ್ರೆ 2,500 2,350 4,000 ತನಕ ಬಿಡ್ತಾರೆ. ಬಿಟ್ಬಿಟ್ಟು ಏನಾಗುತ್ತೆ ಅದನ್ನ ನೀವು ಮಾಡಬೇಕು. ಇದ್ರ ಜೊತೆಗಡೆಗೆ ಏನಾಗುತ್ತೆ ಅಂದ್ರೆ ನೈಸರ್ಗಿಕ ಆಹಾರ ಹೊಂಡದಲ್ಲಿ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಹಾಗೆ ಕೃತಕ ಆಹಾರ ಕೊಡಬೇಕಾಗತ್ತೆ. ನಮ್ಮಲ್ಲಿ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಕೃತಕ ಆಹಾರ ಅಂದ್ರೆ ಅಕ್ಕಿ ತೌಡು ಶೇಂಗಾ ಹಿಂಡಿ ಬಹಳ ದಿನದಿಂದ ಕೊಡ್ತಾ ಇದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಲಾಭ ಜಾಸ್ತಿ ತರಲಿಕ್ಕೆ ಕೃತಕ ಆಹಾರನ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅಂತ ಆಹಾರನ ತಂದು ಮೀನ್ ಸಾಕಣೆ ಮಾಡಿದಾಗ ನೋಡುತ್ತೆ. ಆಮೇಲೆ ಆಹಾ ಇದು ಮೀನಿನಲ್ಲಿ ಸಾಮಾನ್ಯ ಖರ್ಚು ಜಾಸ್ತಿ ಬರೋದಂದ್ರೆ ಇದಕ್ಕೇನೆ ನಮ್ಗೆ ಆಹಾರಕ್ಕೇನೆ ಆಹಾರಕ್ಕೆ ಶೇಕಡ 60-70% ಖರ್ಚು ಬರ್ತದೆ. ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಕ್ ಫೀಡಿಂಗ್ ಮಾಡ್ತಾರೆ. ಬ್ಯಾಕ್ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಆಹಾರ ಪೋಲಾಗೋದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ನಮ್ಗೆ ಮಾಡಿದಾಗ ಒಂದು ತಜ್ಞರ ಸಲಹೆ ಪಡ್ಕೊಂಡು ನಾವು ವೈಜ್ಞಾನಿಕವಾಗಿಯೇ ಮಾಡಿದ್ದೇ ಆದ್ರೆ ಮೀನ್ ಕೃಷಿನ ಒಂದ್ ಎಕರೆಗೆ ಸಾಮಾನ್ಯವಾಗಿ ಒಂದು 4-5 ಟನ್ ಕೆಲವರಲ್ಲಿ 5 ಟನ್ ತನಕ ಮೀನ್ ತೆಗೆದಿದ್ದಾರೆ. ಅಷ್ಟು ಮಟ್ಟಿಗೆ ಇದು ನಮ್ಮ ಗೆಂಡೆ ಮೀನುಗಳು ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಆಧುನಿಕ ಪದ್ಧತಿನಲ್ಲಿ ನೀವು ಏನಾದರೂ ಏರೇಟರ್ ಸಲೈಟರ್ ಗಾಳಿ ಯಂತ್ರ ಅದೆಲ್ಲ ಮಾಡಿದ್ರೆ 1 ಎಕರೆ 10 ಟನ್ ತನಕ ತೆಗಿಬಹುದು. 10 ಟನ್ ಅದೇ ನಾವು ಆಮ್ಲಜನಕ ಕೊರತೆ ಆಗದಂಗ್ ನೋಡ್ಕೋಬೇಕಾಗತ್ತೆ. ಅಮೋನಿಯಾ ಅಲ್ಲಿ ಜಾಸ್ತಿ ಆಗದಂಗ್ ನೋಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕೇರ್ ತಗೊಂಡಾಗ ಮೀನು ಉತ್ಪತ್ತಿ ಸಾಮಾನ್ಯ ಜಾಸ್ತಿ ಆಗೇ ಆಗುತ್ತೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಿಲಾಪಿಯಾ ಅಂತ ಬಂದಿದೆ ಮೀನು. ಅದರದ್ದು ಏನಪ್ಪ ಅಂದ್ರೆ ಗುಣ ವಿಶೇಷ ಅಂತಂದ್ರೆ ಈ ಸಾಮಾನ್ಯ 350-400 ಗ್ರಾಮ್ ಬೆಳೆದ ತಕ್ಷಣ ನಾವು ಮಾರುಕಟ್ಟೆಗೆ ಕಳಿಸ್ಬೋದು. ಅದು 2 ಬೆಳೆ ತೆಗಿಬಹುದು ಒಂದು ವರ್ಷಕ್ಕೆ 2 ಬೆಳೆ ತೆಗಿಬಹುದು. ಸೊ ಅಲ್ಲಿ ಹೆಂಗಿದೆ ಅಂದ್ರೆ ಇವತ್ತಿನ ತಾಂತ್ರಿಕತೆ ಅಂದ್ರೆ ಈ ರೈತ ಸರ್ ನನ್ನ ಹತ್ರ ದುಡ್ಡಿದೆ ನಾನು 5 ಟನ್ ತೆಗಿತೀನಿ ಅಂದ್ರೆ 5 ಟನ್ಗೆ ಆಗೋಷ್ಟು ತಾಂತ್ರಿಕತೆ ಇದೆ. ಇಲ್ಲ ನನ್ನ ಹತ್ರ ಹಣ ಇದೆ ನಾನು ಜಾಸ್ತಿ ಖರ್ಚು ಮಾಡಿ ನಾನು ಜಾಸ್ತಿ ದುಡಿತೀನಿ ಅಂದ್ರೆ 10 ಟನ್ ತನಕ ತೆಗಿಬಹುದು 20 ಟನ್ ತೆಗಿಬಹುದು. ಅದು ಅದರಿಂದ ಕಸ್ಟಮೈಸ್ಡ್ ಅಂತ ಹೇಳ್ತೀವಲ್ಲ ಆ ತರ ರೈತರಿಗೆ ಒಂದು ಆಗ್ಬಹುದು. ರೈತರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಹೌದು ಇದೆ. ಅನುಗುಣವಾಗಿ ತಂತ್ರಜ್ಞಾನ ಇದೆ ಅದ್ರ ಜೊತೆ ಪಂಗೇಸಿಯಸ್ ಮೀನ್ ಇದೆ. ಪಂಗೇಸಿಯಸ್ ಮೀನ್ ಕೂಡ ಅಷ್ಟೇ ಅದು ಏರಿಯಲ್ ಬ್ರೀತರ್ ಅಂತ ಹೇಳ್ತೀವಿ ಗಾಳಿ ಉಸಿರಾಡತಕ್ಕಂತ ಮೀನು. ಸೊ ಅದನ್ನು ಕೂಡ ಅಷ್ಟೇ ನೀವು ಎಷ್ಟು ಅಂದ್ರೆ ಒಂದು 10-18 ಟನ್ ತನಕ ತೆಗಿಬಹುದು ಒಂದ್ ಎಕರೆಗೆ. ಬಟ್ ಅಷ್ಟೇ ಫೀಡ್ ಹಾಕ್ಬೇಕಾಗತ್ತೆ ಆಹಾರ ಹಾಕ್ಬೇಕಾಗತ್ತೆ ಒಂದು. ಆಮೇಲೆ ತೀರಾ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ರೀಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಬಂದಿದೆ. ಅಲ್ಲೆಲ್ಲ ನಿಮಗೆ ಒಂದು ಲೀಟ್ರಿಗೆ ಇಷ್ಟು ಮೀನ್ ಅಂತ ತೆಗಿತಾರೆ. ಅಲ್ಲಿ ಲೀಟರ್ ನೀರು ಹಾಕಿದ್ರೆ ಇಷ್ಟು ಅಂತ ತೆಗಿತಾರೆ. ಸಾಮಾನ್ಯವಾಗಿ ಒಂದು 40,000 ನೀರಿಡಿತಕ್ಕಂಥ ಟ್ಯಾಂಕ್ನಲ್ಲಿ ನೀವು ಕಂಪ್ಲೀಟ್ ಅದೇನು ರೀಸರ್ಕ್ಯುಲೇಟರ್ ಸಿಸ್ಟಮ್ನ ಅಳವಡಿಸಿದ್ದೇ ಆದರೆ ಉದಾಹರಣೆ ನಾವು ಹೈದರಾಬಾದಲ್ಲಿ ನೋಡಿದ್ದೀವಿ ಒಂದು 1.5 ಎಕರೆಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅವ್ರಿಗೆ 1.5 ಕೋಟಿ ರೂಪಾಯಿ ಖರ್ಚು ಬಂದಿದೆ. ಬಟ್ ಏನಂದ್ರೆ ಉತ್ಪತ್ತಿ 1 ವರ್ಷಕ್ಕೆ 250-260 ಟನ್ ತನಕ ಬರುತ್ತೆ ಉತ್ಪತ್ತಿ. ಅಷ್ಟೇ ಉತ್ಪತ್ತಿ ಬರುತ್ತೆ. ಸೊ ರೀಸರ್ಕ್ಯುಲೇಟರ್ ಸಿಸ್ಟಮ್ನ ಇತ್ತೀಚಿನ ತಾಂತ್ರಿಕತೆಯಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಮಾಡೋ ಒಂದು ಪ್ರಯತ್ನ ನಡೆದಿದೆ. ಕೆಲವರಲ್ಲಿ ಬೆಂಗಳೂರು ಒಂದು ಒಬ್ಬರು ಇಬ್ಬರು ಮಾಡಿದ್ದಾರೆ ಈಗಾಗಲೇ. ಇನ್ನೂ ಒಂದು ವಿಶೇಷತೆ ಅಂತಂದ್ರೆ ಅಕ್ವಾಫೋನಿಕ್ಸ್ ಅಂದ್ರೆ ತರಕಾರಿ ಮತ್ತೆ ಮೀನನ್ನು ಜೊತೆ ಜೊತೆಯಾಗಿ ಬೆಳೆಯತಕ್ಕಂಥದ್ದು ಸಾಕುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಮೀನಿಗೆ ನಾವು ಆಹಾರ ಹಾಕ್ತೀವಿ. ಆಹಾರ ಹಾಕಿದಾಗ ಏನಾಗುತ್ತೆ ಕೆಲವು ಅಷ್ಟು ಉಳಿದಿರ್ತದೆ ಆಹಾರ. ಆಮೇಲೆ ಅದ್ರ ಜೊತೆಗಡೆಗೆ ಅದ್ರದ ಒಂದು ಮಲಮೂತ್ರ ವಿಸರ್ಜನೆ ಆಗುತ್ತಲ್ಲ ಅದು ಏನಾಗುತ್ತೆ ಅಂದ್ರೆ ಈ ಗಿಡಗಳಿಗೆ ಅಂದ್ರೆ ಗಿಡಗಳಿಗೆ ತರಕಾರಿಗೆ ಅದೊಂದು ಪೋಷಕಾಂಶ ಆಗುತ್ತೆ. ಆ ಪೋಷಕಾಂಶಗಳು ನೀರಿನಲ್ಲಿ ಕರಗಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇಗ ಬೇಗ ಅವ್ರ ನೀರಿನಲ್ಲಿ ಇರ್ಕೊಂಡ್ಬಿಟ್ಟು ಬೇಗ ಬೇಗ ಬೆಳೀತವೆ. ಓಹೋ ತರಕಾರಿಗಳು ಆ ತರಕಾರಿಗಳಿಂದ ಬಂದಿರತಕ್ಕಂಥ ನೀರು ಫಿಲ್ಟರ್ ಆಗಿ ಬಂದಿರುತ್ತೆ. ಅಲ್ಲಿ ಮತ್ತೆ ಫಿಲ್ಟರ್ನ ಅಳವಡಿಸಿರ್ತಾರೆ. ಅದು ಫಿಲ್ಟರ್ ಆಗಿ ಮತ್ತೆ ಬಂದು ಹೊರಗಡೆ ಮತ್ತೆ ಶುದ್ಧವಾದ ನೀರು ಅದೇ ನೀರು ತೊಟ್ಟಿ ಬರುತ್ತೆ. ಸೊ ಇದೊಂದು ಇದು ಅಂತ. ಇನ್ನ ಇತ್ತೀಚಿನ ಬಯೋಪ್ಲಾಕ್ ಸಿಸ್ಟಮ್ ಅಂತ ಮಾಡಿದ್ರೆ ಅಲ್ಲಿ ನಾವು ಏರ್ ಬ್ಲೋಯರ್ಸ್ ಮತ್ತು ಏರ್ ಡಿಫ್ಯೂಸರ್ಸ್ ಇಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಇದನ್ನ ಸ್ವಲ್ಪ ಖರ್ಚು ಜಾಸ್ತಿ ಬರೋದ್ರಿಂದ ಏರೇಟರ್ಸ್ ಇರಬೇಕು ಜನರೇಟರ್ ಇರಬೇಕು ಇದೆಲ್ಲ ಇರೋದ್ರಿಂದ